ಕಂಡೋ ಇಂಬ ನೋಡಿ ಚೌಕ ಬರೀಬೇಕೆ ನೋಡಿ ಚೌಕ ಬರೀಬೇಕೆ ಅಂಬಂದಿರಿ ಅಂಬು ಅಂದಿರಿ ಅಂಬಿನ ತೂದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈ ಗರಶಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನಿರೇ ಅಂಬಂದಿರಿ ಅಂಬು ಅಂದಿರಿ ಅಪ್ಪ ಹಿಡಿದಾಡ ಉದಿ ಅಂಬು ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ ಬನ್ನಿರೇ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾನ್ ಬನ್ನಿರೇ ಅಂಬಂದಿರಿ ಈ ಅಂಬು ಅಂದಿರಿ ಮಾಮೈ ಹಿಡಿದಾಡ ಉದಿ ಅಂಬು ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗರಶಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈಗೆಣ್ಣೆ ಚಾನ್ ಬನ್ನಿರೇ ಪಲ್ಲಂಗಿ ಪಾಣೇರು ಕೆಲ ಕುಂಭ ಜಾಣೇರು ಅಂಬಂದಿರಿ ಅಂಬಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಎಣ್ಣೆ ತಮ್ಮೈಗೆಣ್ಣೆ ಚಾನ್ ಬನ್ನಿರೇ ಎರಡ ವರವನೇಣ ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳು ಜ್ಞಾನ ಗೊಂದಲೆ ಕಳು ಎರಡ ವರವನೇಣ ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳು ಜ್ಞಾನ ಗೊಂದಲೆ ಕಳು ಗೋತಿ ಗೊಂದಲೇಳಿ ಕಳು ಜ್ಞಾನ ಗೋತಿ ದಾಮೋತಿನ ತ್ಯಾರೆ ಬರಲೆ ಮೋತಿನ ತ್ಯಾರೆ ಗೋತಿ ದಾಮೋ